ದೇಶಿತಸ್ತಂ ನಮಾಮ್ಯಹಂ ಅಸ್ಪರ್ಶ ಯೋಗೋ ವೈ ನಾಮ ಸರ್ವಸತ್ವಸುಖೋ ಹಿತಃ ಅವಿವಾದೋ ವಿರುದ್ಧಶ್ಚ. ಹಂಗೆ ಹೇಳ್ಬೇಕಾದ್ರೆ ಅವರ್ಗ ಅರ್ಥ ಬರ್ಬೇಕದಿಲ್ಲ. ಅವಿವಾದೋ ವಿರುದ್ಧಶ್ಚ ಅವಿವಾದೋ ವಿರುದ್ಧಶ್ಚ ಅವಿವಾದೋ ವಿರುದ್ಧಶ್ಚ. ಅಟ್ಲೀಸ್ಟ್ ಇಲ್ಲಿ ಬುದ್ಧಿಗಳು ಸ್ಪಷ್ಟ ಆಗಬೇಕು. ಸೊ ದೇಶಿತಸ್ತಂ ನಮಾಮ್ಯಹಂ ದೇಶಿತಸ್ತಂ ನಮಾಮ್ಯಹಂ. ಥ್ಯಾಂಕ್ ಗಾಡ್. ಸೊ ದೇವಿ ದೇಶಿತಸ್ತಂ ನಮಾಮ್ಯಹಂ. ಸೊ ದೇಶಿತಸ್ತಂ ನಮಾಮ್ಯಹಂ ಅಲ್ಲಿಲ್ಲ ನೀವು, ನಾ ಸೊ ಅಂದಿದ್ದೆಲ್ಲ. ಸೊ ದೇಶಿತಸ್ತಂ ಯೋಗ ಅಸ್ಪರ್ಶ ವೈ ನಾಮ. ಈ ಯಾವ ಯೋಗವನ್ನು ತಿಳಿಸಿಕೊಟ್ಟಿದ್ದೇವೋ ಇದು, ಇದಕ್ಕೆ ಯಾವುದರ ಸ್ಪರ್ಶವೂ ಇಲ್ಲ. ಈ ಯೋಗಕ್ಕೆ ಯಾವ ಸಂಬಂಧವೂ ಇಲ್ಲ. ಯಾರ ಪ್ರವೃತ್ತಿಗಳೇ ಆಗಲಿ, ಯಾರ ಸಂಸ್ಕಾರಗಳಾಗಲಿ, ಯಾರ ವಾಸನಾಗಲೇ ಆಗಲಿ, ಯಾರ ನಾವು ಬಳಸುವಂತಹ ಅನುಗ್ರಹ ಕೃಪಾ ತಾತ್ವಿಕವಾಗಿ ನೋಡಿದ್ದಾದರೆ ಇವುಗಳ ಅವುಗಳ ಸ್ಪರ್ಶವೂ ಇಲ್ಲ. ಪ್ರಾರಬ್ಧ ವಶವಾಗಿ ಅವರು ಜ್ಞಾನ ಆಯಿತು. ಇಂತಹ ಯಾವುಗಳ ಸ್ಪರ್ಶವೂ ಇಲ್ಲ. ಇದಕ್ಕೆ ಹೇಳ್ತಾರೆ ಜ್ಞಾನ ಯಾವತ್ತಿಗೂ ಸರ್ವ ಸ್ವತಂತ್ರ. ಈ ಒಂದು ಆತ್ಮಜ್ಞಾನ ಇದೆ, ಇದರ ಇದನ್ನ ಯಾರ ಮೇಲೆಯೂ ಏರ್ಲಿಕ್ಕಾಗೋದಿಲ್ಲ. ಅರ್ಥಾತ್ ನೋಡಪ್ಪ, ಇವತ್ತಿಂದ ನೀನು ಆತ್ಮಜ್ಞಾನ, ಯಾರ ಮೇಲೆಯೂ ಇದನ್ನ ಪ್ರೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಬ್ಲಿಗೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಜಸ್ಟ್ ಹ್ಯಾಪನ್ಸ್, ನಾಟ್ ಇವನ್ ಹ್ಯಾಪನಿಂಗ್. ಇಟ್ ಗೆಟ್ಸ್ ಕ್ಲಿಯರ್, ಕ್ಲೌಡ್ಸ್ ಗೆಟ್ ಕ್ಲಿಯರ್. ಇದು ಸರ್ವ ಸ್ವತಂತ್ರ, ಬಾಕಿ ಎಲ್ಲವೂ ಕೂಡ ಪುರುಷತಂತ್ರ. ಇದು ಮಾತ್ರ ಸರ್ವ ಸ್ವತಂತ್ರ. ಹೀಗಾಗಿ ಯಾವುದರ ಸಂಬಂಧ ಜೋಡಿಸೋಣ ಇದಕ್ಕೆ? ಅದಕ್ಕೆ ಆಚಾರ್ಯ ಬರೀತಾರೆ, ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋ ಶಿವ. ತಾತ್ವಿಕವಾಗಿ ಹೇಳಬೇಕು ಅಂದರೆ ಇವನ್ ಗುರು ಶಿಷ್ಯ ಸಂಬಂಧವನ್ನೂ ಕೂಡ ನಾವು ಇದರ ಜೊತೆ ಜೋಡಿಸ್ಲಿಕ್ಕೆ ಬರೋದಿಲ್ಲ. ಗೌರವ, ಆದರ, ಶ್ರದ್ಧಾ ಇಡೋಣ ಒಂದ್ ಕಡೆ, ಭಕ್ತಿ ಒಂದ್ ಕಡೆ ಇಡೋಣ. ಅವುಗಳಿಂದಾಗಿ ಆತ್ಮಜ್ಞಾನ ಆಯಿತು. ಸರ್ವ ಸ್ವತಂತ್ರ. ಹೀಗಾಗಿ ಅಸ್ಪರ್ಶ ಯೋಗ ಸರ್ವ ಸತ್ವ ಸುಖ. ಸರ್ವಸತ್ವ ಸುಖ ಅತ್ಯಂತ ಸುಖದ ಸಾಧನ, ತೀರಲಾರದ ಸುಖ. ಅಷ್ಟು ಸುಖ ಇರುತ್ತದೆ ಆದರೆ ಹಿತ ಇರುತ್ತೆ. ಡಯಾಬೆಟಿಕ್ ಫೆಲೋಗೆ ಎಲ್ಲ ಮುಷ್ಟಾನ್ನವನ್ನು ಪಕ್ವಾನೆ ಪಂಚಪಕ್ವಾನ್ ಅಲ್ಲ. ಮತ್ತೇನದು ಇನ್ನೊಂದು ಛಪ್ಪನ್ ಭೋಗ, ಛಪ್ಪನ್ ಭೋಗ, ಛಪ್ಪನ್ ಭೋಗ, ಛಪ್ಪನ್ ಭೋಗ, 56 ಭೋಗಗಳು. ಜಗನ್ನಾಥ್ಪುರಿ, ಪುರಿ ಜಗನ್ನಾಥ್, ಪುರಿ ಜಗನ್ನಾಥ್ಗೆ ದಿನಕ್ಕೆ 5 ಸಲ 56 65 56 56 56 56 ಭೋಗಗಳು, ಮೃಷ್ಟಾನ್ನ ಭೋಗಗಳು 56. ಹಂಡೆ ಹಂಡೆ ಹಂಡೆ ಹೇಳಿ ಸೊ ದಿನ ಮತ್ತೆ 7 ಸಲ ನೆನಪಿಲ್ಲ. ಅತ್ತ ಅಡಿಗೆ ಮನೆ ನೋಡಿದ್ರೆ ದಂಗಾಗ್ಬಿಡ್ತೀರಿ ನೀವು. ಕೆಲಸ ಮಾಡೋರು 2,000 3,000 ಜನ ಅಡಿಗೆ ಕೆಲಸ ಮಾಡೋರು. ಇಟ್ಸ್ ಓಕೆ. ಪುರಿ ಜಗನ್ನಾಥ್ ಇಸ್ ನಾಟ್ ಡಯಾಬಿಟಿಕ್. ನಾವು ನಡ್ಕೋ ತೋಗೇ ಇಲ್ಲ ಅಲ್ಲಿ ಕಾಲ ನೆಲಕ್ಕೆ ಮುಟ್ಟಿದ್ರೆ ತಾನೆ ನಾವು ನಡ್ಕೋ ತೋಗೋದು. ಅಕಸ್ಮಾತ್ ಯಾವ್ದ್ರ ಕಾಲು ಮುಟ್ಟಿತ್ತು ಅಂತಂದ್ರೆ ಸ್ಕೇಟಿಂಗ್ ನಡಲಿ ಬರುವುದೇ ಇಲ್ಲ ಅಲ್ಲಿ. ಇದ್ದಪ್ಪ ಎಣ್ಣೆ ಕೆಳಗಿಲ್ಲ. ಇದ್ಯಾವ ಓ ಪರ್ವಿತನ ಇದ್ರಲ್ಲ ಬೆಸ್ಟ್ ಟೂರ್ ಇನ್ ಮೈ ಲೈಫ್ ಎವರ್ ಐ ಹ್ಯಾಡ್. ಎಕ್ಸಲೆಂಟ್ ಗ್ರೂಪ್, ಎಕ್ಸಲೆಂಟ್ ಟೂರ್. ಇಷ್ಟು ವರ್ಷಗಳಲ್ಲಿ ಅಂತ ಟೂರ್ ನಾವು ಎಂದು ಮಾಡಿ ಇನ್ನೊಂದ್ಸಲ ಪ್ಲಾನ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಚಪ್ಪನ್ ಭೋಗ ಸುತ್ತಲೂ ಇಷ್ಟೆಲ್ಲ ಮಿಠಾಯಿಗಳನ್ನ ಇಟ್ಟು ಅವನು ಪಾಪ ಡಯಾಬಿಟಿಕ್ ತಿನ್ನೋದ್ರೆ ಏನ್ ತಿಂತ ನಾವು. ಹಾಗೆ ಸಾಕಷ್ಟು ಸುಖ ಇರಬಹುದು ನಿಮಗೆ, ಆದ್ರೆ ಹಿತ ಅದರಿಂದ ಆಗ್ತದ ಅಂತ ಹೇಳಿ ಬರುದು. ಸೊ ಆದ್ರೆ ಈ ಆತ್ಮಾನಂದ ಹಾಗಲ್ಲ, ಇದು ಅತ್ಯಂತಿಕ ಸುಖವೂ ಹೌದು ಮತ್ತು ಹಿತಕರವೂ ಹೌದು. ಹಿತ ಅವಿವಾದ, ಇದರಲ್ಲಿ ವಿವಾದ ಇಲ್ಲ. ಇದನ್ನು ಹೊರತುಪಡಿಸಿರುವ ದ್ವೈತಿಗಳಲ್ಲೆಲ್ಲ ವಿವಾದ ಇದೆ. ಆ ದ್ವೈತಿಗಳಲ್ಲಿ ಈ ದ್ವೈತಿ, ಈ ದ್ವೈತಿಗಳಿಂದ ಆ ದ್ವೈತಿ, ದ್ವೈತಿ ದ್ವೈತಿಗಳಲ್ಲಿ ಸಾಕಷ್ಟು ಇದು. ಹೇಗೆ ಅಂದ್ರೆ ಈ ಮಡಿಗಳಲ್ಲಿ ಎಷ್ಟು ಮಡಿಗಳು ಗೊತ್ತಾ? ಈ ಭಾರಿ ದಾರದ ಮಡಿ, ಕೋಲ್ ಮಡಿ, ಆಮೇಲೆ ಮಡಿ ಮಡಿ, ಆ ಮಡಿ ಸುತ್ತೋತಾರಲ್ಲ ಅದು ಮಡಿ ಮಡಿ, ಅದು ಮಡಿ ಮಡಿ, ಕೋಲ್ ಮಡಿ, ದಾರದ ಮಡಿ. ಕೋಲ್ ತೊಂದು ಮುಟ್ಟಿದ್ರೆ ಅದು ಮೈಲಿಗಲ್ಲ, ಕೈಲಿ ಮುಟ್ಟ ಕೋಲ್ ಮಡಿ, ನೀರ್ ಮಡಿ, ಹಿಂಗ ಹಿಂಗ ಮಾಡ್ಬಿಟ್ರೆ ಅದು ಮಡಿ ಆಗ್ಬಿಡ್ತದೆ. ಇದಕ್ಕೆ ನೀರ್ ಸಿಗ್ಬಿಟ್ರೆ ಮಡಿ ಆಗ್ಬಿಡ್ತು. ದಾಬಳಿ ಮಡಿ, ದಾಬಳಿ ಅದೇ ಮಡಿ ಮಡಿ ಮಡಿ ಮಡಿ ದಾಬಳಿ ಮಡಿ. ಸ್ನಾನಕ್ಕೂ ಮಡಿ ಅಂತ. ಸೊ ಈ ಮಡಿಯವರಿಗೆ ಆ ಮಡಿ ಅವ್ರು ಆಗ್ಬರೋದಿಲ್ಲ, ಆ ಮಡಿಯವರಿಗೆ ಈ ಮಡಿಯವ್ರು ಆಗ್ಬರೋದಿಲ್ಲ. ಯಾಕೆ ಗೊತ್ತಾ? ಅವು ಎರಡು ಮಡಿ ಅಲ್ಲ ಅಂತ. ಅವಿವಾದ, ಅಂತ ವಿವಾದಗಳು ಯಾವುದು ಇದ್ರೊಳಗೆ ಇಲ್ಲ. ಆಮೇಲೆ ಅವಿರುದ್ಧಶ್ಚ, ಯಾರನ್ನು ವಿರೋಧಿಸುವುದಿಲ್ಲ. ಇದಕ್ಕೆ ಯಾರು ವಿರೋಧಿಗಳಿಲ್ಲ. ಇಂತಹ ಯಾವ ಜ್ಞಾನ ಸಂಪ್ರದಾಯ ಇದೆಯೋ ಶಾಸ್ತ್ರದಿಂದ ಕೊಡಲ್ಪಟ್ಟಂತಹ ಈ ಜ್ಞಾನ ಸಂಪ್ರದಾಯ ದೇಶಿತಸ್ತಂ, ಶಾಸ್ತ್ರೀಯವಾಗಿ ಕೊಡಲ್ಪಟ್ಟಂತಹ ಶ್ರೇಷ್ಠ ಉಪದೇಶವಾದ ಇದನ್ನ ಅಹಂ ನಮಾಮಿ, ನಾನು ನಮಸ್ಕರಿಸುತ್ತೇನೆ. ಭಾಷ್ಯ 216. ಸ್ಪರ್ಶನ ಸ್ಪರ್ಶ ಸಂಬಂಧ ನ ವಿದ್ಯತೆ ಯಸ್ಯ ಯೋಗಸ್ಯ ಕೇನಚಿತ್. ಯೋಗಸ್ಯ ಕೇನಚಿತ್ ಕದಾಚಿದಪಿ ಸಹ ಅಸ್ಪರ್ಶ ಯೋಗ ಬ್ರಹ್ಮ ಸ್ವಭಾವ ಇವ. ಯಾವುದು ಬ್ರಹ್ಮವೇ ತನ್ನ ಸ್ವಭಾವವನ್ನಾಗಿಟ್ಟುಕೊಂಡಿದೆಯೋ, ಯಾವುದರ ಸ್ವಭಾವವು ಬ್ರಹ್ಮವೇ ಆಗಿದೆಯೋ ಅದು ಅಸ್ಪರ್ಶ. ಏನು ಅಸ್ಪರ್ಶ ಅಂದ್ರೆ? ಸ್ಪರ್ಶ ಅಂದ್ರೆ ಸಂಬಂಧ, ಸಂಪರ್ಕ. ನ ವಿದ್ಯತೆ, ಈ ಸಂಬಂಧವು ಅದರಲ್ಲಿ ಯಾವ ಸಂಬಂಧವೂ ಇಲ್ಲ. ಆ ಯೋಗವನ್ನ ಕೇನಚಿತ್ ಯಾರಿಂದಲೇ ಆಗಲಿ, ಕದಾಚಿದಪಿ ಯಾವಾಗಲೇ ಆಗಲಿ, ಅದು ಹೇಗಿದೆ ಅಂದ್ರೆ ತನ್ನ ಸ್ವಭಾವದಿಂದಲೇ ಬ್ರಹ್ಮವಾಗಿದ್ದರಿಂದ ಅಸ್ಪರ್ಶ ಯೋಗವಾಗಿದೆ. ತನ್ನ ಸ್ವಭಾವದಿಂದಲೇ ಸಾಕ್ಷಾತ್ ಬ್ರಹ್ಮನೇ ಆಗಿರೋದ್ರಿಂದ ಅದು ಅಸ್ಪರ್ಶ ಯೋಗ. ವೈ ನಾಮ ಇತಿ ಬ್ರಹ್ಮವಿದಾಂ ಅಸ್ಪರ್ಶ ಯೋಗ, ಸಾರಿ ಅಸ್ಪರ್ಶ ಯೋಗ ಇತ್ಯೇವಂ ಪ್ರಸಿದ್ಧಃ ಇತ್ಯರ್ಥಃ. ವೈ ಶಬ್ದ ಅದು ಎಂಫಥೆಟಿಕಲಿ ಹೇಳ್ತದೆ, ಯಾವ್ಯಾವ ಬ್ರಹ್ಮಜ್ಞಾನಿಗಳು ಈ ಜ್ಞಾನವನ್ನು ಹೊಂದಿದ್ದರೋ ಅವರೆಲ್ಲರಿಗೂ ಕೂಡ ಅಸ್ಪರ್ಶ ಯೋಗ ಅನ್ನುವಂತಹ ಈ ಯೋಗವು ಪ್ರಸಿದ್ಧವಾಗಿದೆ. ಯಾರು ಬ್ರಹ್ಮಜ್ಞಾನವನ್ನು ಹೊಂದಿದ್ದರೋ ಅವರಿಗೆ ಈ ಆತ್ಮಜ್ಞಾನವು, ಈ ಬ್ರಹ್ಮಜ್ಞಾನವು ಅಸ್ಪರ್ಶ ಯೋಗ ಎಂದು ಪ್ರಸಿದ್ಧವಾಗಿದೆ. ಅನಂತರ ಸಚ ಸರ್ವಸತ್ವ ಸುಖಃ ಭವತಿ ಕಶ್ಚಿತ್ ಅತ್ಯಂತ ಸುಖ ಸಾಧನ ವಿಶಿಷ್ಟಃ ಅಪಿ ದುಃಖ ರೂಪಃ ಯಥಾ ತಪಃ. ಎಷ್ಟೋ ಸುಖ ಸಾಧನ ಅಂತ ಯಾಕೆ ಕರೀತಾರೆ ಅಂತ ಹೇಳ್ತಾರೆ, ಏನಂದ್ರೆ ಸಚ ಸರ್ವಸತ್ವ ಸುಖ, ಸಚ ಸರ್ವಸತ್ವ ಸುಖ ಭವತ್ ಕಶ್ಚಿತ. ಕೆಲವು ಸುಖಗಳು ಹೀಗೂ ಇರ್ತವೆ, ಅತ್ಯಂತ ಸುಖಸಾಧನ ವಿಶಿಷ್ಟ ಅಪಿ, ಅವು ಶ್ರೇಷ್ಠವಾದ ಸುಖದ ಸಾಧನೆಗಳಾಗಿದ್ದರೂ ಕೂಡ ದುಃಖ ರೂಪವಾಗಿರ್ತವೆ. ಸುಖ ಸಾಧನೆಗಳೇ ಗೊತ್ತಲ್ಲ, 5,000 ರೂಪಾಯಿ ಜೊತೆ ಚಪ್ಪಲಿ ಸುಖ ಸಾಧನ ಹೌದಲ್ಲ, ಹಾಕೊಂಡು ಮನೆ ತನಕ ಬರೋ ತನಕ ಕಾಲಿ ತಪ್ಪಬಾರ್ದು. ದುಃಖ ಹೊರತೆ ಇಲ್ಲಿಗೆ ಬರಂಗ ಗೋಲ್ಡ್ ಅಲರ್ಜಿ ಸುಖ ಸಾಧನ. ಆದ್ರೆ ಹಾಕೊಂಡ್ರೆ ಬೊಬ್ಬೆ, ಕೊರಳು ತುಂಬಿಲ್ಲ, ಬಾವು ಬಂದ್ಬಿಟ್ರು ಕರಡು ಕದಂತು ಅದಂತು ಕನ್ಸಿಸ್ಟೆಂಟ್. ಚೈನ್ ಸ್ನಾಕರ್ಸ್ ಸುಖ ಸಾಧನ ತತ್ರಾಪಿ ದುಃಖಕಾರ ಹೌದಲ್ಲ, ಅತ್ಯಂತ ಸುಖ ಸಾಧನ ವಿಶಿಷ್ಟ ಅಪಿ ದುಃಖ ರೂಪ ಯಥಾ ತಪಃ. ಅವ್ರನ್ನ ಕೊಡ್ತಾರೆ, ಅವ್ರು ತಮ್ಮದೇ ಆದ ಉದಾಹರಣೆ ಕೊಡ್ತಾರೆ. ಏನು ತಪಸ್ಸು ಹೇಗೋ ಹಾಗೆ, ಯಾವುವು? ಕೃಚ್ಚಂದ್ರಾಯಣ, ಕೃಚ್ಛ ಚಾಂದ್ರಾಯಣ ಇವೆಲ್ಲ ತಪಸ್ಸುಗಳು. ಆದರೆ ಎಷ್ಟು ದುಃಖ ಗೊತ್ತಾ, ಈ ತಪಸ್ಸು ಮಾಡಿದ್ರೆ ಸುಖ ಸಿಗ್ತದೆ, ಇಲ್ಲ ಅಂತಿಲ್ಲ. ಅದನ್ನು ಮಾಡೋದೇ ಎಷ್ಟು ಕಷ್ಟ. ನಮ್ಮ ಆಧುನಿಕ ಉದಾಹರಣೆಗಳು ಬೆಟರ್ ದನ್ ದಟ್. ಏಕೆಂದರೆ ಕೃಚ್ಛರ ಚಾಂದ್ರಾಯಣ ಯಾರು ಮಾಡೋದೇ ಇಲ್ಲ, ಯಾರಿಗೆ ಗೊತ್ತು ಆಗೋದು. ಈ ನಮ್ಮ ಚೈನ್ ಸ್ನ್ಯಾಕರ್ಸು ಎಲ್ಲರಿಗೂ ಅನುಭವ. ಸೊ ಅಯಂ ತೂ ನ ತಥಾ, ಇದು ಹಾಗಲ್ಲಪ್ಪ. ಕಿಂ ತರ್ಹಿ, ಸರ್ವ ಸತ್ವಾನಾಂ ಸುಖಃ ತಥಾ ಇಹ ಭವತಿ ಕಶ್ಚಿತ್ ವಿಷಯ ಉಪಭೋಗಃ ಸುಖಂ ನ ಹಿತಃ. ಅಯಂ ತೂ ಸುಖಃ ಹಿತಶ್ಚ. ಎಷ್ಟೋ ಸುಖವು ಹೀಗಿರ್ತವೆ, ಅವು ಸುಖ ಲಭ್ಯವಾಗಿರ್ತವೆ, ಆದರೆ ಹಿತಕರವಾಗಿರೋದಿಲ್ಲ. ಆದರೆ ಈ ಸುಖ ಹಾಗಲ್ಲ, ಇದು ಅತ್ಯಂತಿಕ ಸುಖ. ಇದು ಹೇಗಿರ್ತ ಅಂತಂದರೆ ಅಯಂತು ಸುಖ ಹಿತಶ್ಚ, ಇದು ಹಿತವಾಗಿರ್ತದೆ. ಅದಕ್ಕೆ ಒಂದು ಲಾಜಿಕ್ ಕೊಡ್ತಾರೆ, ಯಾಕೆ ಇದು ಹಿತವಾಗಿರ್ತದೆ. ನಿತ್ಯಂ ಅಪ್ರಚಲಿತ ಸ್ವಭಾವತ್ವಾತ್. ಪ್ರಚಲಿತ ಅಂದ್ರೆ ಅಲುಗಾಡೋದು, ಬದಲಿಸೋದು. ಅಪ್ರಚಲಿತ ಅಂದ್ರೆ ಈ ಸುಖದಲ್ಲಿ ಆಂತರಿಕವಾಗಿ ಯಾವ ಬದಲಾವಣೆಗಳು ಆಗೋದಿಲ್ಲ. ಅಪ್ರಚಲಿತ ಸ್ವಭಾವತ್ವಾತ್ ಕಿಂಚ ಅವಿವಾದ. ಅದು ಸರಿ, ನೀವು ಅವಿವಾದ ಅಂದ್ರೆ ಇದ್ರೊಳಗೆ ವಾದ ವಿವಾದ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ. ಕಿಂಚ ಅವಿವಾದ, ಅವಿವಾದ ಅಂದ್ರೆ ಏನು? ವಿರುದ್ಧಂ ವದನಂ ವಿವಾದ. ವಿರುದ್ಧಂ ವದನಂ ವಿವಾದ, ವಿರುದ್ಧವಾಗಿ ಹೇಳೋದು ಇದು ವಿವಾದ. ಗೊತ್ತಾಯ್ತಾ? ಯಾರ ವಿರುದ್ಧ ಯಾರು ಹೇಳೋದು? ದಟ್ ಇಸ್ ಎ ಕ್ವಶನ್, ದಟ್ ಇಸ್ ಎ ಹಿಡನ್ ಕ್ವಶನ್, ಅಂಡ್ ಆನ್ಸರ್ ಇಸ್ ಆಲ್ಸೋ ಹಿಡನ್ ದೇ. ಯಾರ ವಿರುದ್ಧ ಯಾರು ಹೇಳೋದು? ವಿವಾದ. ವಿ ಫಾರ್ ವಿರುದ್ಧಂ, ವಾದ ಫಾರ್ ವದನಂ, ವಿರುದ್ಧ ವದನಂ. ವಿರುದ್ಧವಾಗಿ ಹೇಳೋದನ್ನ ವಿವಾದ ಅಂತ ಕರೀತಾರೆ. ಯಾರಿಗ್ಯಾರು ಹೇಳ್ತಾರೆ? ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ ಯಸ್ಮಿನ್ನ ವಿದ್ಯತೆ ಸಹ ಅವಿವಾದ. ಪಕ್ಷ ಪ್ರತಿಪಕ್ಷ ಒಬ್ಬರನ್ನ ಒಬ್ಬರನ್ನ ಬಿಡಬಾರ್ದು, ಇಬ್ಬರನ್ನ ಹಿಡ್ಕೋಬೇಕು, ಆವಾಗ ವಿವಾದ ಸ್ಟಾರ್ಟ್. ಪಕ್ಷ ಪ್ರತಿಪಕ್ಷ, ಗುಡ್ಡಿ ಗುಡ್ಡಿ ಫೀಲಿಂಗ್ಸ್, ಯು ಆರ್ ಗುಡ್ ಯು ಆರ್ ಗುಡ್. ಆದರೆ ಅಲ್ಲೇ ವಿವಾದ ಹುಟ್ಟು. ಎಷ್ಟು ಚಂದ ನೋಡಿ, ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ ಯಸ್ಮಿನ್ ನ ವಿದ್ಯತೆ ಸಹ ಅವಿವಾದ. ವಿವಾದ ಅಂದ್ರೇನು? ವಿವಾದ ಅಂದರೆ ನಿಮ್ಮನ್ನು ಬಿಟ್ಕೊಡಲ್ಲ, ಇವರನ್ನು ಬಿಟ್ಕೊಡಲ್ಲ, ಅವರವರು ಅವ್ರನ್ನು ಬಿಟ್ಕೊಡಲ್ಲ, ಇವನು ಇವನನ್ನು ಬಿಟ್ಕೊಡಲ್ಲ ಅವನು, ಅವ್ರ ಇಬ್ಬರು ಒಂದಾಗಿ ಸೇರೋದಿಲ್ಲ, ಅವ ವಿವಾದ ಹುಡ್ತು. ಬಿಟ್ಟು 10 ಮೈಲ್ ದೂರ ಹೋಗ್ಬಿಟ್ಟ ಅಂದ್ರೆ ಇವನು ಮಯ್ಯ ಮಯ್ಯ ಮಯ್ಯ ಅನ್ಬೋದು, ಈ ಕಡೆ ಹೋಗ್ತಾನೆ ಅವನು, ಆ ಕಡೆ ಹೋಗ್ತಾನೆ, ಮೂರ್ದಿರ್ತಾರೆ. ಆದ್ರೆ ಹಂಗಾಗೋದಿಲ್ಲ, ದೂರ ಹೋಗ್ಲಿಕ್ಕೆ ತಯಾರಿಲ್ಲ. ಇಬ್ಬರು ಎದುರು ಬದುರ ಕೂತ್ಕೊಂಡಾರೆ, ಅವ್ರನ್ನ ಇವನು ಬಿಟ್ಕೊಡಲ್ಲ, ಇವ್ರನ್ನ ಅವನು ಬಿಟ್ಕೊಡಲ್ಲ, ಆದ್ರೆ ಇಬ್ರು ಒಂದಾಗಿ ಅಭಿಪ್ರಾಯಕ್ಕೆ ಬರೋದಿಲ್ಲ. ಇದಕ್ಕೇನಂತಾರೆ? ವಿರುದ್ಧ ವದನಂ ವಿವಾದ, ವಿರುದ್ಧ ವದನ. ಬಿಟ್ಟೋಗ್ಬಿಟ್ರೆ ಅಂದ್ರೆ ಪ್ರಶ್ನೆ ಇಲ್ಲ. ನಡೀಪ ನಡೀಪ ಅಂತ ನಾವು ಹೋಗ್ಬಿಡ್ತೇವೆ. ಆದ್ರೆ ಇಬ್ರು ಬಿಡ್ಲಿಕ್ಕೆ ತಯಾರಿಲ್ಲ, ವಾದ ಮಾಡ್ತಾ ಇರ್ತಾರೆ. ಅದರಿಂದ ಸಹ ಅದು ಇಲ್ಲದೇ ಇರೋದು ಯಾವುದು, ಅದು ಅವಿವಾದ. ಈಗ ಆತ್ಮನ ವಿಚಾರದಲ್ಲಿ ಬರೋಣ, ಆತ್ಮನ ವಿಚಾರದಲ್ಲಿ ಬರೋಣ. ಏನೇನನ್ನ ವಿರೋಧ ಮಾಡ್ತಾರೆ, ಅವನು ನೀಚ ಇದ್ದಾನೆ, ಅವನು ದುಷ್ಟ ಇದ್ದಾನೆ, ಅವನು ಮಹಾವಂಚಕ ಇದ್ದಾನೆ, ಇತ್ಯಾದಿ ಇತ್ಯಾದಿ ಒಂದು ಲಿಸ್ಟ್ ಮಾಡಿಬಿಡ್ರಿ. ಒಬ್ಬರ ಮೇಲೆ ಒಬ್ಬರ ಮೇಲೆ ಸಿಟ್ಟು ಬಂದಾಗ ಒಂದು ಉದ್ದಕ್ಕೆ ಒಂದು ಲಿಸ್ಟ್ ಮಾಡ್ಕೊಂಡು ನುಗ್ಗೋತ ಕೂತೋರಿ. ಬೆಸ್ಟ್ ಸಾಧನ ಕೂತು ಸ್ವಾಮೀಜಿ ಹೇಳ್ತಿದ್ರು, ಯಾರಿಗೇನಾದ್ರೆ ಯಾರ ಮೇಲೆ ಆದ್ರೂ ನಿಮ್ಗೆ ಕಂಪ್ಲೇಂಟ್ ಇತ್ತು ಅಂದ್ರೆ ಬರ್ತಾ ಕಂಪ್ಲೇಂಟ್ ಬರ್ತಾ ಬಿಟ್ರೆ ಕಂಪ್ಲೇಂಟ್ ಹೋಗ್ಬಿಡ್ತು, ಉಳಿಯೋದೇ ಇಲ್ಲ. ಹೋಗ್ಲಿಲ್ವಾ, ಇನ್ನೊಂದ್ಸಲ ಬರ್ತೀವಿ, ಸೇಮ್ ಕಾಪಿ ಮಾಡು. ಯಾರಿಗಿರ ಬೈಬೇಕು ಅಂತ ಹೆಸರು ಬೈಬಿಡ್ಬೇಕು, ಅಡಿತಾನೆ ಹೊಡಿಸ್ಕೋಬೇಕು ಅಂತ. ಆಮೇಲೆ ವಿವಾದ ಹೇಳ್ತಾರೆ, ಈ ಆತ್ಮ ವಿಚಾರದಲ್ಲಿ ಯಾರಿಗೂ ವಿವಾದ ಇಲ್ಲ. ವಿರುದ್ಧವಾದ ಹೇಳಿಕೆಗಳಿದ್ದರೆ ವಿವಾದಗಳು. ಆತ್ಮ ಯಾರಿಗೂ ವಿರುದ್ಧ ಇಲ್ಲ. ಇವನು ನೀಚ ಅಂತ ಬೈದಾಗ ಕೂಡ ಆತ್ಮನ ಬಿಟ್ಕೊಟ್ಟು ನಿನಗೆ ಕೇಳಿಸ್ಯಾವ ನಾವು ಅಂದ್ರೆ, ಇವನು ದುಷ್ಟ ನೀಚ ಅಂತ ಬೈಯುವಾಗ ಕೂಡ ನಾ ಯಾರನ್ನ ಒಪ್ಕೊಂಡಿನಿ, ಅಪ್ರತ್ಯಕ್ಷವಾಗಿ ಆತ್ಮನ ಇರುವಿಕೆನ ಒಪ್ಕೊಂಡಿ. ಅವನಂತಾನೆ ಕೇಳಿಸ್ತು ನನಗೆಲ್ಲ ಕೇಳಿಸ್ತು, ನೀವು ಮಾತಾಡಿದ್ದೆಲ್ಲ ಆತ್ಮನನ್ನ ಒಪ್ಕೊಂಡ್ಬಿಟ್ಟವ. ಆತ್ಮನ ಬಿಟ್ಕೊಟ್ಟು ಏನು ಕೇಳಿಸೋದಿಲ್ಲ, ಆತ್ಮನ ಒಪ್ಕೊಂಡ್ಬಿಟ್ಟ. ಅಂದ್ರೆ ಹಾಗಾದ್ರೆ ಏನು, ವಾದ ಮಾಡುವವರು ವಿರೋಧಿಸುವವರು ವೈರತ್ವವನ್ನು ಸಾಧಿಸುವವರು ಎಲ್ಲರೂ ಅಪ್ರತ್ಯಕ್ಷವಾಗಿ ಆತ್ಮನನ್ನು ವಿರೋಧಿಸ್ತಾ ಇಲ್ಲ. ಎಷ್ಟು ಚಂದ ನೋಡ್ರಿ ಲಾಜಿಕ್, ಯಾರೂ ಆತ್ಮನ ವಿರೋಧಿಸ್ತಾ ಇಲ್ಲ. ಸೈಲೆಂಟ್ ಟು ಸೈಲೆಂಟ್ ಮೈ ಸೈಲೆಂಟ್ ಪಾಕೆಟ್ನ ಹಾಕೊಂಡ್ಬಿಡ್ತೇನೆ. ಅವ್ರಿಗೆ ಮಾತ್ರ ನಂದು ವೈಶೇಷಿಕ, ನಂದು ಸಾಂಖ್ಯ ಅಂತ ಜಬರ್ದಸ್ತಾಗಿ ವಾದ ಮಾಡ್ತಾರೆ. ಆದರೆ ಒಳಗಡೆ ಮಾತ್ರ ಪಾಕೆಟೆಡ್, ಯಾರು ನಾವೆಲ್ಲರೂ ಆತ್ಮಸ್ವರೂಪರೇ. ಹಾಗಾದ್ರೆ ವಿರುದ್ಧವೋ ಅವಿರುದ್ಧವೋ? ಅವಿರುದ್ಧ ಹೌದು, ವಿರುದ್ಧ ಅವಿವಾದ ಅವಿರುದ್ಧಶ್ಚ ದೇಶಿತ. ನೆಕ್ಸ್ಟ್ ಶಬ್ದ ದೇಶಿತ. ಯಹ ಈದೃಶ ಯೋಗ ದೇಶಿತ ಉಪದಿಷ್ಟ ಶಾಸ್ತ್ರೇಣ ತಂ ನಮಾಮಿ ಅಹಂ ಪ್ರಣಾಮಿ ಇತ್ಯರ್ಥ. ಇಂತಹ ಯಾವ ಜ್ಞಾನ ಯೋಗ ಅನ್ನುವುದು ಅತ್ಯಂತ ನಿರ್ದಿಷ್ಟವಾಗಿ ಉಪದೇಶಿಸಲ್ಪಟ್ಟಿದೆಯೋ ಶಾಸ್ತ್ರದಲ್ಲಿ, ಇದನ್ನ ನೀವು ಚೆನ್ನಾಗಿ ಅರ್ಥಿಸ್ಕೋಬೇಕು ಈ ಶಬ್ದ ಅರ್ಥವನ್ನ. ಯಾಕೆಂದರೆ ಶಾಸ್ತ್ರದ ಉಪದೇಶ, ವೇದಾಂತ ಉಪದೇಶ ಇದು ನಿರ್ದಿಷ್ಟವಾದ ಉಪದೇಶ, ವೆಲ್ ಡೈರೆಕ್ಟೆಡ್ ಅಂತ. ದಿ ಗೈಡ್ಲೈನ್ಸ್ ಗಿವನ್ ಬೈ ಶಾಸ್ತ್ರ ಆಲ್ ವೆಲ್ ಸೆಟ್. ಅದನ್ನ ಆ ಪಕ್ಕ ಈ ಪಕ್ಕ ಕೆಲವು ಮಸಾಲ ಹಾಕಿ ನಾವು ವಿವರಿಸ್ತೇವೆ ಅಷ್ಟೇ ವಿನಃ, ವಾಸ್ತವಿಕವಾಗಿ ಏನು ಗೈಡ್ಲೈನ್ಸ್ ಇದೆ ಅದಕ್ಕೆ ದೇಶಿತ. ಅದಕ್ಕೆಲ್ಲ ಶಬ್ದ ಬಂದು ದೇಶಿತ ಉಪದಿಷ್ಟ, ದೇಶಿತ ಇಸಿಕ್ವಲ್ ಟು ಉಪದಿಷ್ಟ, ಉಪದೇಶಿಸಲ್ಪಟ್ಟಂತಹ. ಎಲ್ಲಿ? ಶಾಸ್ತ್ರೇಣ, ಶಾಸ್ತ್ರದಿಂದ ಉಪದೇಶಿಸಲ್ಪಟ್ಟಂತಹ ಆ ಯಾವ ಯೋಗ ಇದೆಯೋ ಆ ಯೋಗಕ್ಕೆ ನಮಾಮಿ ಅಹಂ, ನಮ್ಮ ನಮಸ್ಕಾರಗಳು. ಪ್ರಣಾಮಿ ಇತ್ಯರ್ಥ, ನಾನು ನಮಸ್ಕರಿಸುತ್ತೇನೆ ಎಂದು ಅರ್ಥ. ಓಕೆ, ಸೋ ಇವರು ಆಯ್ತು, ಅದ್ವೈತಿಗಳು ಯಾರನ್ನು ವಿರೋಧಿಸೋದಿಲ್ಲ, ದ್ವೈತಿಗಳನ್ನು ವಿರೋಧಿಸೋದು, ದ್ವೈತಿಗಳು ಕೂಡ ಯಾರನ್ನು ವಿರೋಧಿಸೋದಿಲ್ಲ. ಹೆಂಗಪ್ಪ ಹೇಳ್ತೀಯ? ಆ ದ್ವೈತ ಅನ್ನೋ ಶಬ್ದವೇ ತೋರಿಸ್ತದೆ, ಅದು ಇದಲ್ಲ ಇದು ಅದಲ್ಲ ಅಂದ್ರೆ ಅದ್ರ ವಿರುದ್ಧ ಇದು, ಇದ್ರ ವಿರುದ್ಧ ಅದು ಅಂತ ತೋರಿಸ್ತದೆ. ನೀವು ದ್ವೈತ ವಿರೋಧಿಸೋದಿಲ್ಲ ಅಂತ ಹೆಂಗ ಹೇಳ್ತೀವಿ? ದ್ವೈತಿನ ಪರಸ್ಪರಂ ವಿರುದ್ಧಂತೆ, ದ್ವೈತಿಗಳು ದ್ವೈತ ಭಾವದಿಂದ ನೋಡ್ತಾ ಇದ್ದ ಕಾರಣವಾಗಿ ಪರಸ್ಪರಂ ವಿರುದ್ಧಂತೆ. ಅವ್ರನ್ನ ಇವರು ವಿರುದ್ಧ ಮಾಡ್ತಾರೆ ನೋಡ್ತಾರೆ, ಇವರು ಅವರನ್ನ ವಿರುದ್ಧ ಮಾಡಿ ನೋಡ್ತಾರೆ. ಇತಿ ಉಚ್ಯತೆ ಕಥಂ ದ್ವೈತಿನಃ ಪರಸ್ಪರಂ ವಿರುದ್ಧಂತೆ ಇತಿ ಉಚ್ಯತೆ. ನಮಗೆ ತಿಳಿಸಿಕೊಡಿ, ದ್ವೈತಿಗಳು ಒಬ್ಬರನ್ನೊಬ್ಬರು ಯಾಕೆ ವಿರೋಧಿಸ್ತಾರೆ? ನಮಗೇನು ಕಾಣಿಸ್ತಾ ಇಲ್ಲ. ಏ, ನಮ್ಗೆ ಕಾಣಿಸ್ತಾ ಇಲ್ಲ. ನೀವು ಹೋಗ್ತೀರಾ, ಪರ್ಯಾಯ ಕೊಡ್ತೀರಾ, ಹೋಳಿಗೆ ಊಟ ಮಾಡ್ತೀರಾ, ಬರ್ತೀರಾ. ನಿಮ್ಗೆ ಅಕ್ಕಪಕ್ಕ ಏನು ಏಳು ಮಠದಾಗ ಏನು ನಡೆದು ನಿಮ್ಗೇನು ಗೊತ್ತು? ಅಕ್ಕಪಕ್ಕ ಇಲ್ಲಿ ಏಳು ಮಠಗಳಲ್ಲಿ ಏನು ನಡೆದದೆ? ವಿರುದ್ಧಂತೆ ಅಲ್ಲೂ ಕಡಿತಿರ್ತಾರೆ. ಮತ್ತೆ ಮಜಾ ಗೊತ್ತಾ, ಈ ಎಂಟು ಮಠಗಳ ಕೇಂದ್ರ ದೇವತಾ ಕೃಷ್ಣ, ಆದ್ರೆ ಮಠ ಮಠಕ್ಕೆ ಒಬ್ಬರು ದೇವತಾ ಬೇರೆ ಇದ್ದಾರೆ. ತತ್ರಾಭಿ ವಿರುದ್ಧಂತೆ, ಒಂದೊಂದು ಮಠಕ್ಕೆ ಹೋಗಿ ದೇವತಾ ಬೇರೆ ಇದ್ದಾರೆ. ಪೇಜಾವರ ಮಠದ ದೇವತಾನೇ ಬೇರೆ, ಪಲ್ಲಿಮಾರ ಮಠದ ದೇವತಾನೇ ಬೇರೆ, ಕುತ್ತಿಗೆ ಮಠದ ದೇವತಾನೇ ಬೇರೆ, ಕನೇರಿ ಮಠದ ದೇವತಾನೇ ಬೇರೆ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ದೇವರು ಹೊರಬರಬೇಕು ಅಂತ ಹೇಳ್ತಾನೆ ಅವನು. ಭಗವಂತ ಹೊರಗೆ ಬರ್ಬೇಕು ಅಂದ್ರೆ ಕರ್ಕೊಂಡ್ ಬರ್ಲಿಕ್ಕೆ ಇವ್ರು ಯಾರು? ಎಲ್ಲಾರನ್ನ ಸರಿಸಿ ಕೆತ್ತಿ ಎಸದ್ ಬರ್ತಾನ. ಎಷ್ಟು ಅಹಂಕಾರ ವಿರುದ್ಧಂತೆ, ಒಬ್ರೊಬ್ರೊಬ್ರೊಬ್ರು ಹಲ್ಲು ಕಡಿದಂತ ನೋಡಿದ್ದೇನೆ. ಅದಕ್ಕೆ ಕಣ್ಣೆದ್ರಿಗೆ ಬರ್ತದ ಚಿತ್ರ, ಎಲ್ಲಾ ಏಳು ಮಠಗಳಲ್ಲಿ ಲೈಟ್ ಹಾರಿಸ್ಬಿಡ್ತಾರೆ. ಸಂಜೆ ಆದ್ಕೊಳೆ ಎಲ್ಲ ಸ್ಮಶಾನ ಮೌನ ಅಂತ ಹೇಳ್ತಾರೆ. ಓಲ್ ಮಠದಲ್ಲಿ ಸ್ಮಶಾನ ಮೌನ ಕೂತ. ಅಂದ್ರೆ ಅವರಲ್ಲೇ ಅವರಲ್ಲೇ ಒಮ್ಮತ ಇಲ್ಲ ಅಷ್ಟಲ್ಲ, ಯಾವ ಪ್ರೀತಿ ಅಂತಕರಣ ಏನು ಉಳಿದಿಲ್ಲ, ಎಲ್ಲ ರಾಗದ್ವೇಷ, ಪರಸ್ಪರ ವಿರುದ್ಧ. ಏನ್ ಮಾಡಿದ್ರು ಆ ವಿರೋಧ ಇಲ್ಲಿಲ್ಲ. ಅದಕ್ಕೆ ನೀವು ಹೇಳ್ತೀರಾ ಅವ್ರು ಒಬ್ಬರ ಒಬ್ಬರನ್ನೊಬ್ರು ವಿರೋಧ ಮಾಡ್ತಾರೋ ಅಂತೇಳಿ. ಯಾಕೆ ತಾನೇ ಮಾಡ್ಬೇಕು ಅವ್ರ ವಿರೋಧ? ನಮ್ಗೇನು ಹಾಗೆ ಕಾಣೋದಿಲ್ಲ. ಹೇಳ್ತೇವೆ ಕೇಳಪ್ಪ, ಉಚ್ಯತೆ, ವೆರಿ ಬ್ಯೂಟಿಫುಲ್ ಆಗಿದೆ. ಭೂತಸ್ಯ ಜಾತಿ ಮಿಚ್ಚಂತಿ ವಾದಿನ ಕೇಚಿ ದೇವಹಿ ಅಭೂತಸ್ಯಾಪರೇ ಧೀರಾಃ ಯುವದಂತಃಪರಸ್ಪರಂ ಭೂತಸ್ಯ ಜಾತಿಮಿಚ್ಛಂತಿ ವಾದಿನ ಕೇಚಿದೇವ ಹಿ ಅಭೂತಸ್ಯಾಪರೇ ಧೀರಾಃ ವಿವದಂತಃಪರಸ್ಪರಂ. ಹಿ ಯಾಕೆ ಇವರು ಒಬ್ಬರನ್ನೊಬ್ರು ವಿರೋಧಿಸ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ, ಏಕೆಂದರೆ ಹಿ ಅಂದರೆ ಏಕೆಂದರೆ ಕೇಚಿದೇವವಾದಿನ ಕೆಲವು ವಾದಿಗಳು ಅವರು ಭೂತಸ್ಯ ಜಾತಿಂ ಇಚ್ಛಂತಿ, ಉಂಟಾದದ್ದು ಹುಟ್ಟಿಕೊಂಡಿದೆ. ಕೇಳಿಸ್ಕೊಳ್ಳಿ ಶಬ್ದ, ಭೂತಸ್ಯ ಉಂಟಾದದ್ದು, ಜಾತಿಂ ಉಂಟಾದದ್ದು ಹುಟ್ಟುತ್ತದೆ, ಉಂಟಾದದ್ದು ಈ ಟೇಬಲ್ ಉಂಟಾಯ್ತು ಅಲ್ಲ, ಇದು ಹುಟ್ಟುತ್ತದೆ. ಭೂತಂ ಉಂಟಾದದ್ದು, ಸೊ ಇಂಥ ಮಾತನ್ನ ಕೆಲವರು ಹೇಳ್ತಾ ಇದ್ದಾರೆ. ಏನಂದ್ರೆ ಉಂಟಾದ ವಸ್ತುವಿಗೆ ಹುಟ್ಟು ಎನ್ನುವುದು ಇದೆ. ಭೂತಸ್ಯ ಜಾತಿಂ, ಉಂಟಾದ ವಸ್ತುವಿಗೆ ಹುಟ್ಟು ಎನ್ನುವುದು ಇದೆ. ಉಂಟಾಗೋಗಿದಲ್ಲ, ಉಂಟಾಗಿದೆ ಬಿಟ್ಟೆ ಅಂತ ಮೂರ್ಖರಿದ್ದಾರೆ, ವಾದ ಮಾಡ ಇದ್ದಾರೆ ಮೂರ್ಖರು. ಎಷ್ಟು ಜನ ಮೂರ್ಖಿದ್ರು ಅಷ್ಟೂ ಮೂರ್ಖರನ್ನು ಹೊರಹಾಕ್ತಾರೆ. ಅಂದರೆ ಮೂರ್ಖರು ಈಗ ಮಾತ್ರ ಇದ್ರು ಅಂತಲ್ಲ, ಅನಂತಮೂರ್ತಿ ಅಂತವರೆಲ್ಲ ಅವಾಗೂ ಇದ್ರು. ಆನಂತರ ಎರಡನೇದ್ದು ಅಪರೇ, ಅಪರೇ ಅಂದರೆ ಬೇರೆ ಕೆಲವರು. ಅಭೂತಸ್ಯ ಯಾವುದು ಉಂಟಾಗುವಿಕೆಯನ್ನು ಹೊಂದೇ ಇಲ್ಲವೋ ಅದಕ್ಕೆ ಹುಟ್ಟು ಇದೆ ಅನ್ನೋದನ್ನು ಒಪ್ಕೋತಾರೆ. ಉಂಟಾಗುವಿಕೆ ಅನ್ನುವುದೇ ಇಲ್ಲ, ಅದಕ್ಕೆ ಹುಟ್ಟು ಇದೆ ಅಂತ ಅನ್ಕೋತಾರೆ. ಶಶವಿಷಾಣ ಎಂದಿಗೂ ಮರದ ಕೊಂಬು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಎಂದೆಂದಿಗೂ ಹುಟ್ಟಲಾರದ ಮರದ ಕೊಂಬು ಆ ದಿವಸ ಬೆಳಿಗ್ಗೆ 4 ಗಂಟೆಗೆ ಹುಟ್ಟಿಕೊಂಡಿತು. ಏನು ಹುಟ್ಟಿತು? ಹಿಂಗೆ ಚಿಗಿರ್ತು, ಕೈ ಆಡಿಸಿದ್ವಿ, ಅಲ್ಲಿ ರೀತಿ ಎರಡು ಕೊಂಬು. ಈ ಎರಡು ವಾದಗಳನ್ನು ಈಗ ತೋರಿಸ್ತಾರೆ, ಇವುಗಳ ಮೂಲಕವಾಗಿ ಸಿದ್ಧ ಮಾಡಿ ತೋರಿಸ್ತಾರೆ. ಏನೆಂದು ಹುಟ್ಟು ಎನ್ನುವುದು ಇಲ್ಲವೇ ಇಲ್ಲ, ಅಂದರೆ ಅಪ್ರತ್ಯಕ್ಷವಾಗಿ ಅವರಿಬ್ಬರು ಯಾರನ್ನ ಒಪ್ಕೊಂಡ್ರು? ನನ್ನನ್ನೇ ಒಪ್ಕೊಂಡ್ರು, ಸಿದ್ಧಾಂತನೇ ಒಪ್ಕೊಂಡ್ರು. ನಾವು ಮೊದಲೇ ಹೇಳಿದೆವು ಹುಟ್ಟು ಅನ್ನೋದು ಇಲ್ಲೇ ಇಲ್ಲ ಅಂತ. ಉಂಟಾದದ್ದು ಹುಟ್ಟಿಕೊಳ್ಳುತ್ತದೆ ಅಂದಾಗ ಉಂಟಾದದ್ದಷ್ಟೇ, ಅದಕ್ಕೆ ಹುಟ್ಟುವ ಅವಶ್ಯಕತೆ ಇಲ್ಲ. ಉಂಟಾಗದೇ ಇದ್ದದ್ದು ಹುಟ್ಟಿಕೊಳ್ಳುತ್ತದೆ ಅಂದಾಗ ಉಂಟಾಗದೇ ಇದ್ದದ್ದು ಉಂಟಾಗೇ ಇಲ್ಲ, ಇನ್ನು ಹುಟ್ಟ ಪ್ರಶ್ನೆಯಲ್ಲಿ ಬಂತು. ಎರಡೂ ಅರ್ಥ ಏನು? ತಾತ್ಪರ್ಯ ಹುಟ್ಟು ಎನ್ನುವುದು ನಾವೇ ಹೇಳಿದ್ದೀವಿ ವೇದಾಂತಿ ಅಂದ್ರೆ ಹೇಳಿದ್ವಿ. ನೀವು ಅದನ್ನೇ ಮಾತಾಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ನಮಗೇನು ವಿರೋಧ? ನಮಗೇನು ವಿರೋಧನೇ ಇಲ್ಲ, ನಮ್ಮನ್ನ ಯಾಕೆ ನೀವು ವಿರೋಧ ಮಾಡ್ತೀರಿ? ನಿಮ್ಮನ್ನು ನಾವು ವಿರೋಧ ಮಾಡಿದ್ದರೆ ನೀವು ನಮ್ಮನ್ನು ವಿರೋಧ ಮಾಡಬೇಕು. ನೀವು ನಮ್ಮನ್ನು ವಿರೋಧ ಮಾಡಿದರೂ ನಾವು ನಿಮ್ಮನ್ನು ನಮ್ಮವರೆಂದೇ ತಗೋತೀವಿ. ನಮಗೆ ವಿರೋಧಿಗಳು ಯಾರೂ ಇಲ್ಲ. ಏಕೆ ನೀವೇ ಮಾತಾಡಿಕೊಂಡು ನಿಮ್ಮನ್ನು ನೀವು ವಿರೋಧ ಮಾಡಿ ಅವಿರೋಧವಾದಂತಹ ಆತ್ಮ ಚೈತನ್ಯವೇ ಸತ್ಯ ಅನ್ನೋದನ್ನು ನೀವು ಎಲ್ಲರೂ ಇಷ್ಟು ಚಂದ ಹೇಳ್ತಿರ್ಬೇಕು. ನಾವ್ಯಾಕೆ ನಿಮ್ಮನ್ನು ವಿರೋಧ ಮಾಡಿ ನಮ್ಮ ಉಪನ್ಯಾಸದ ಮುಕ್ಕಾಲು ಹಾಗೆಲ್ಲ ನೀವೇ ಮಾಡಿಬಿಟ್ಟಿರಿ. ಹೌದಲ್ಲ, ಬರ್ಕೊಡ್ರಿ. ಓಕೆ, ಭಾಷ್ಯ. ಭೂತಸ್ಯ ವಿದ್ಯಮಾನಸ್ಯ ವಸ್ತುನಃ ಜಾತಿಂ ಉತ್ಪತ್ತಿಂ ಇಚ್ಛಂತಿ ವಾದಿನಃ ಕೇಚಿದೇವ ಹಿ ಸಾಂಖ್ಯಾಃ ನ ಸರ್ವ ಏವ ದ್ವೈತಿನಃ. ಎಲ್ಲಾ ದ್ವೈತಿಗಳು ಅಲ್ಲ, ಕೆಲವು ದ್ವೈತಿಗಳು. ಕೇಚಿದೇವ ದ್ವೈತಿನಃ, ಅವ್ರೇನ್ ಮಾಡ್ತಾರೆ, ಇದ್ದದ್ದನ್ನ ಹುಟ್ಟುತ್ತದೆ ಎಂದು ಹೇಳುತ್ತಾರೆ. ವಿದ್ಯಮಾನಸ್ಯ ಇದ್ದದ್ದನ್ನ, ಇದ್ದದ್ದಕ್ಕೆ, ಇದ್ದ ವಸ್ತುವಿಗೆ, ಈಗಾಗಲೇ ಇದ್ದ ವಸ್ತುವಿಗೆ, ಜಾತಿಂ ಉತ್ಪತ್ತಿಂ ಇಚ್ಛಂತಿ, ಅದಕ್ಕೆ ಹುಟ್ಟಿದೆ ಎಂದು ಅವರು ಅಭಿಪ್ರಾಯ ಪಡುತ್ತಾರೆ. ಯಾರ್ರಿ ಅವರು? ಸಾಂಖ್ಯರು ಹೆಸರಿಸೇ ಬಿಡ್ತಾರೆ. ನಮ್ ನಿಮ್ಮಂಗೆ ಚಂದಾಗಿ ಶುಗರ್ ಕೊಟ್ಟಿಡಾಗಿ ಮಾತಾಡೋದಿಲ್ಲ ಅವರು, ಡೈರೆಕ್ಟ್ ಸಾಂಖ್ಯಾಹ ಅವರು ಬಯಸ್ತಾರೆ. ಏನು ಅಂತೇಳಿ, ಈಗಾಗಲೇ ಯಾವುದು ಇದೆಯೋ ಅದಕ್ಕೆ ಹುಟ್ಟಿತು ಅಂತ ಬಯಸ್ತಾರೆ. ಸಾಂಖ್ಯಾಹ ನ ಸರ್ವ ಏವ ದೈತ್ಯನ, ಉಳಿದ ಯಾವ ದೈತ್ಯಗಳು ಆಗ ಹೇಳೋದಿಲ್ಲ, ಅವ್ರು ಬೇರೆ ಹೇಳ್ತಾರೆ. ಅವರು ದೈತ್ಯಗಳೇ, ಇವರು ದೈತ್ಯಗಳೇ, ಅವ್ರು ಬೇರೆ ಹೇಳ್ತಾರೆ, ಇವ್ರು ಬೇರೆ ಹೇಳ್ತಾರೆ. ಇವ್ರು ಹೇಳಿದ್ದನ್ನು ಅವ್ರು ಒಪ್ಪೋದಿಲ್ಲ, ಅವ್ರು ಹೇಳಿದ್ದನ್ನು ಇವ್ರು ಒಪ್ಪೋದಿಲ್ಲ, ಅಂದಮೇಲೆ ಎರಡು ಸುಳ್ಳು ಅಂತ ಆಯ್ತಿಲ್ಲ. ಇಬ್ರು ನಕಾರ, ಚಂದ ನೋಡ್ರಿ. ವಾದನ ಕೇಚಿದೇವ ಸಂಖ್ಯಾ ನ ಸರ್ವ ಇವ ದ್ವೈತಿನ ಯಸ್ಮಾತ್ ಅಭೂತಸ್ಯ ಅವಿದ್ಯಮಾನಸ್ಯ ಅಪರೇ ವೈಶೇಷಿಕಾಃ ನೈಯಾಯಿಕಾಶ್ಚ. ವೈಶೇಷಿಕರು ನೈಯಾಯಿಕರು ಅವರು ಬೇರೆನೆ ಹೇಳ್ತಾರಲ್ಲಪ್ಪ. ನೀನು ದ್ವೈತದ ಬಗ್ಗೆ ಹೀಗೆ ಹೇಳ್ತೀಯ, ಅವರು ವೈಶೇಷಿಕರು ನೈಯಾಯಿಕರು ಅವ್ರು ಬೇರೆನೆ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ಅಭೂತಸ್ಯ ಯಾವುದು ಇಲ್ಲವೇ ಇಲ್ಲವೋ, ಅವಿದ್ಯಮಾನಸ್ಯ ಯಾವುದು ಇಲ್ಲವೇ ಇಲ್ಲ. ವಿದ್ಯಮಾನ ಅಂದ್ರೆ ಇದ್ದದ್ದು, ಅವಿದ್ಯಮಾನ ಅಂದ್ರೆ ಇಲ್ಲವೇ ಇಲ್ಲದೇ ಇದ್ದದ್ದು. ಅಭೂತಸ್ಯ ಅವಿದ್ಯಮಾನಸ್ಯ ಅವ್ರೇನ್ ಅಂತಾರೆ, ಅಪರೇ ವೈಶೇಷಿಕಾಹ ನೈಯಾಯಿಕಶ್ಚ. ಅವರು ಇಸ್ಮಾತ್ ಅಭೂತಭೂತಸ್ಯ ಅವಿದ್ಯಮಾನಸ್ಯ ಅಪರೇ ವೈಶೇಷಿಕಾಹ ನೈಯಾಯಿಕಶ್ಚ. ಮೇಲಿಂದ ನಾವು ಅಧ್ಯಯನ ಮಾಡ್ಕೋಬೇಕು ಅಂದ್ರೆ, ಓಕೆ, ಉತ್ಪತ್ತಿಂ ಇಚ್ಛಂತಿ ಅದನ್ನ ಅಧ್ಯಯನ ಮಾಡ್ಕೋರಿ. ಅದು ಜಾತಿಂ ಇಚ್ಛಂತಿ ಅದನ್ನ ಅಲ್ಲಿ ಆ ವಾಕ್ಯಕ್ಕೆ ಜೋಡಿಸ್ಕೊಡ್ರಿ. ಅರ್ಧ ಇದೆ ವಾಕ್ಯದು. ಆ ಜಾತಿ ಮಿಚ್ಚಂತಿ ಅನ್ನೋ ಶಬ್ದವನ್ನ ಪುನಃ ಇಲ್ಲಿಯೂ ಕೂಡ ನೀವು ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ವಾಕ್ಯ ಅರ್ಧ ಇದೆ, ಹಾಗೆ ಅರ್ಧ ಅರ್ಧ ವಾಕ್ಯ ಬರೀಲಿಕ್ಕೆ ಸಂಸ್ಕೃತದಲ್ಲಿ ಸ್ಯಾಂಕ್ಷನ್ ಇದೆ. ಗೊತ್ತಾಯ್ತಲ್ಲ, ಸಂಸ್ಕೃತವನ್ನ ಕಲಿಯೋರು ತಿಳಿಯೋರು ಅದರ ಪರ್ಸ್ಪೆಕ್ಟಿವ್ ಅನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಜೋಡಿಸ್ಕೊಂಡು ಅರ್ಥ ಮಾಡ್ಕೋಬೇಕೇ ವಿನಃ ಎಲ್ಲ ವಾಕ್ಯ ಅರ್ಧ ಅರ್ಧ ಬರೀತಾರೆ ಅಂತೇಳಿ ದೋಷಾರೋಪಣೆ ಮಾಡೋದ್ರಲ್ಲಿ ಮೂರ್ಖತನ ಇದೆ. ಇಷ್ಟು ಚಂದ ಹೇಳ್ತಾರೆ ಅವರು, ಯಸ್ಮಾತ್ ಅಭೂತಸ್ಯ ಇಸ್ ಈಕ್ವಲ್ ಟು ಅವಿದ್ಯಮಾನಸ್ಯ ಇಲ್ಲದೇ ಇರುವುದನ್ನ ಅಪರೇ ವೈಶೇಷಿಕ ಹಾನಯಾಗಶ್ಚ ಜಾತಿಂ ಇಚ್ಛಂತಿ. ಪ್ರಕಟ್ ಹಾಕ್ಬಿಟ್ರಿ ಅಲ್ಲಿ, ಅಧ್ಯಯನ ಮಾಡಿಕೊಂಡು ಅದಕ್ಕೆ ಪ್ರಕಟ್ ಹಾಕ್ಬಿಟ್ರಿ, ಮುಗಿದೈತಲ್ಲ ಕೆಲಸ. ಜಾತಿಂ ಇಚ್ಛಂತಿ, ಅದಕ್ಕೆ ಹುಟ್ಟು ಎನ್ನುವುದನ್ನು ಅವರು ಇಲ್ಲದೇ ಇರುವುದಕ್ಕೆ ಹುಟ್ಟು ಅಂತ ಒಬ್ರು, ಇದ್ದದ್ದಕ್ಕೆ ಹುಟ್ಟು ಅಂತ ಒಬ್ರು. ಅರ್ಥ ಆಯ್ತಾ? ಸರಳ. ಅವ್ರು ಯಾರವರು? ವೈಶೇಷಿಕಾ ನೈಯಾಯಿಕಾಶ್ಚೇ. ವೈಶೇಷಿಕರು ಮತ್ತು ನೈಯಾಯಿಕರು ಅವ್ರು ಏನ್ ಮಾಡ್ತಾರೆ? ಇಲ್ಲದೇ ಇರುವುದಕ್ಕೆ ಹುಟ್ಟು ಅಂತ ಹೇಳ್ತಾರೆ. ಏನಾಯ್ತು ಮುಂದೆ? ಧೀರಾಹ ಧೀಮಂತ ಪ್ರಾಜ್ಞ ಅಭಿಮಾನಿನಃ ಇತ್ಯರ್ಥ. ತಮ್ಮ ಪಾಂಡಿತ್ಯದಲ್ಲಿ, ತಮ್ಮ ಸ್ಕಾಲರ್ಲಿ ಥಿಂಕಿಂಗ್ನಲ್ಲಿ ಮಹಾ ಅಭಿಮಾನವನ್ನು ಇಟ್ಕೊಂಡವರು ಅವರು. ಯಾರು? ವೈಶೇಷಿಕರು ಮತ್ತು ನೈಯಾಯಿಕರು. ಅವರು ನಮ್ಮಂತಹ ಜಘನ್ಯ ಪಂಡಿತರು ಯಾರಿದ್ದಾರೆ? ನಮ್ಮ ಪಾಂಡಿತ್ಯ ಅಂದರೆ ಏನು ಏನಂತ, ಅದು ವನಸಿರಿಯಾಗಿದೆ, ಜಂಗಲ್ ಆಗಿದೆ, ಫಾರೆಸ್ಟ್ ಆಗಿದೆ, ಅರಣ್ಯ ಸದೃಶವಾಗಿದೆ ನಮ್ಮ ಪಾಂಡಿತ್ಯ. ಏನಂತ ತಿಳ್ಕೊಂಡು ಅಂಥವ್ರವರು ಯಾರೋ ವೈಶೇಷಿಕರು ನೈಯಾಯಿಕರು ಅವರು ಅಭಿಪ್ರಾಯ ಪಡ್ತಾರೆ. ಏನಂತ ಅಭಿಪ್ರಾಯ ಪಡ್ತಾರೆ? ಇಲ್ಲವೇ ಇಲ್ಲವಾದದ್ದು ಹುಟ್ಟುತ್ತದೆ. ಪಾಪದ ಸಾಂಖ್ಯ ಸಾಂಖ್ಯರು ಇವ್ರೇನಂತಾರೆ? ಇದ್ದದ್ದು ಹುಟ್ಟುತ್ತದೆ. ಆದ್ರೆ ಇವರನ್ನು ಧೀರರು ಅಂತ ಕರೆದಿಲ್ಲ, ಧೀಮಂತರು ಅಂತ ಕರೆದಿಲ್ಲ, ಇವ್ರನ್ನ ಪ್ರಾಜ್ಞ ಅಭಿಮಾನಿಗಳು ಅಂತ ಕರೆದಿಲ್ಲ. ಅವ್ರನ್ನ ಕರೀತಾರೆ ವೈಶೇಷಿಕರನ್ನ ಮತ್ತು ನೈಯಾಕರ. ಸ್ವಲ್ಪ ಡೇಂಜರ್ಸ್ ಪೀಪಲ್ ಅಂತ. ಇಲ್ಲದೇ ಇರೋದನ್ನ ಹುಟ್ಟಿಸ್ತಾರೆ ಅಂದ್ರೆ ಡೇಂಜರ್ಸ್ ಪೀಪಲ್ ಹೌದಲ್ಲ. ಓಕೆ, ಇತ್ಯರ್ಥ. ವಿವದಂತಹ ವಿರುದ್ಧಂ ವದಂತಹ ಅನ್ಯೋನ್ಯಂ ಇಚ್ಛಂತಿ ಜೇತುಂ ಇತಿ ಅಭಿಪ್ರಾಯಃ. ಅವರನ್ನು ನಾನು ಗೆಲ್ತೀನಿ ಅಂತ ಇವರ ಪ್ರಯತ್ನ, ಇವರನ್ನು ನಾನು ಗೆಲ್ತೀನಿ ಅಂತ ಅವ್ರ ಪ್ರಯತ್ನ. ಒಬ್ಬರೊಬ್ಬರು ಅನ್ಯೋನ್ಯಂ ಜಯಂತಿ ಇಚ್ಛಂತಹ ಅನ್ಯೋನ್ಯಂ ಜೇತುಂ ಇಚ್ಛಂತಹ. ಇವರೆಲ್ಲ ಇಬ್ಬರು ಏನು ಮಾಡ್ತಾರೆ? ನಾವು ಒಬ್ಬರನ್ನೊಬ್ರು ಗೆಲ್ತೇವೆ ಅನ್ನೋ ಹಠದಲ್ಲಿ ಕೂತ್ಕೊಂಡಾರೆ ಅಷ್ಟೇ ವಿನಃ ಇವ್ರ ಮಾತಿನ ಇವ್ರಿಗೆ ಎಚ್ಚರ ಇಲ್ಲ. ಯಾಕೆಂದರೆ ಇವರ ಮಾತುಗಳು ಅವರಿಗೆ ವಿರುದ್ಧವಾಗಿವೆ, ಅವರ ಮಾತುಗಳು ಇವರಿಗೆ ವಿರುದ್ಧ ಆಗಿವೆ. ಇಬ್ಬರು ದ್ವೈತಿಗಳು ಹೆಂಗಾಗ್ತದೆ? ಇಬ್ಬರು ದ್ವೈತಿಗಳು ಅಂದರೆ ಸಿದ್ಧಾಂತದ ಕೊನೆಗೆ ಅದು ಬರಬೇಕೇ ಇಲ್ಲ, ಕೊನೆಗೆ ಸಿದ್ಧ ಆಗಬೇಕೇ ಇಲ್ಲ. ಎಲ್ಲಿ ಪ್ರಾರಂಭದಲ್ಲೇ ವಿರೋಧ ಇದೆ. ಒಬ್ಬನೂ ಭೂತಸ್ಯ ಜಾತಿ ಮೆಚ್ಚಂತಿ, ಇನ್ನೊಬ್ಬನು ಅಭೂತಸ್ಯ ಜಾತಿ ಮೆಚ್ಚಂತಿ. ಸ್ಟಾರ್ಟ್ ವಿತ್ ದರ್ ಇಸ್ ಎ ಡಿಫರೆನ್ಸ್. ಅವ್ರ ಎಂಡನೊಳಗೆಲ್ಲ ಒಂದಾಗ್ತದೆ ಸರ್. ಹೆಂಗ್ ಒಂದಾಗ್ತದೆ? ರೈಲ್ವೆ ಹಳಿಗಳು ಒಂದೇ ಆಗಿಬಿಟ್ಟಂತೆ ಕಾಣಿಸ್ತವೆ ಅಲ್ಲಿ ಹೋಗಿ ನೋಡು. ಬೆಸ್ಟ್ ಉದಾಹರಣೆ ದ್ವೈತಕ್ಕೆ ರೈಲ್ವೆ ಟ್ರ್ಯಾಕ್. ಹತ್ರ ಅಪಿ ದ್ವೈತಂ, ಮಧ್ಯ ಅಪಿ ದ್ವೈತಂ, ಅಂತ್ಯ ಅಪಿ ದ್ವೈತಂ. ಎರಡು ಟ್ರ್ಯಾಕ್ ಒಂದು ಅದನ್ನು ನೋಡಿರಿ ಹೇಳಿದ್ರೆ ಹೇಳಿ ನೋಡಕತ್ತೀವಿ. ಅದೇನು ಸುಮ್ಮನೆ ಸಮಾಧಾನ? ಏನೋ ಎಲ್ಲ ಮಠಾಧೀಶರು ಒಂದಾಗಿದ್ದಾರೆ, ಸುಮ್ಮನೆ ಸಮಾಧಾನ. ಆಯ್ತಪ್ಪ, ಇವರು ವಿವದಂತಹ ವಿರುದ್ಧಂ ವದಂತಹ, ಒಬ್ಬರಲ್ಲಿ ಒಬ್ಬರು ವಿರೋಧವನ್ನು ವ್ಯಕ್ತಪಡಿಸ್ತಾ ಒಬ್ಬರನ್ನೊಬ್ಬರು ಇಚ್ಛೆ ಪಡ್ತಾರೆ, ಏನು ಗೆಲ್ಲಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಒಬ್ರು ಗೆಲ್ಲಬೇಕಾದ್ರೆ ಒಬ್ರು ಸೋಲ್ಬೇಕು ತಾನೇ? ಅದನ್ನ ಹೇಳಬಾರ್ದು ಅಂತ ಹೇಳ್ತಾರೆ ಆಚಾರ್ಯ. ಸೋಲಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅಂತ ಹೇಳ್ಬಾರ್ದು. ಏಕೆ ಸೋಲಿಸ್ಬೋದು, ಆದ್ರೆ ಗೆಲ್ಲಲಿಕ್ಕಿಲ್ಲ. ಅಲ್ಲಿ ಗೆದ್ದವ್ರು ಇನ್ನೊಬ್ಬರನ್ನ ಸೋಲಿಸಲಿಕ್ಕೆ ಬೇಕು. ಅದೊಂದು ಲಾಜಿಕ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಇವರೇನು ಏನು ಏನು ಬಯಸ್ತಾ ಇದ್ದಾರೆ? ಇನ್ನೊಬ್ಬರನ್ನ ಗೆಲ್ಲಬೇಕು ಎಂದು ಬಯಸ್ತಾ ಇದ್ದಾರೆ. ತೈಹಿ ಏವಂ ವಿರುದ್ಧ ವದನೇನ ಅನ್ಯೋನ್ಯ ಪಕ್ಷ ಪ್ರತಿಷೇಧಂ ಕುರ್ವದ್ಭಿಹಿ ಕಿಂ ಖ್ಯಾಪಿತಂ ಭವತೀತಿ ಉಚ್ಯತೆ. ಇವರೊಬ್ಬರಿಗೊಬ್ಬರು ಈ ಥರ ವಿರೋಧಿಸ್ತಾ ಒಬ್ಬರ ಒಬ್ಬರ ಪಕ್ಷವನ್ನು ಪ್ರತಿಷೇಧವನ್ನು ಮಾಡುತ್ತಾ ಮಾಡುತ್ತಾ ಕುರುವದ್ಭಿ ಕಿಂ ಖ್ಯಾಪಿತಂ ಭವತಿ ಇತಿ, ಏನಪ್ಪ ಸ್ಪಷ್ಟಪಡಿಸಿದಂತಾಯಿತು? ಇವನು ಅವ್ರ ವಿರೋಧ ಮಾಡ್ತಾರೆ, ಅವ್ರ ವಿರೋಧ ಮಾಡ್ತಾರೆ, ಅವ್ರ ಹೇಳಿಕೆಗಳು ಕೂಡ ವಿರೋಧಾತ್ಮಕವಾಗಿವೆ. ಇವ್ರು ಏನು ಸಾಧಿಸ್ತಾರೆ? ಅವನು ಅವನದೇ ರೈಟ್ ಅಂತಾನೆ, ಇವನು ಇವನದೇ ರೈಟ್ ಅಂತಾನೆ. ಆದರೆ ಈ ಎರಡರ ಮಧ್ಯದಲ್ಲಿ ನಾವು ಗುರುತಿಸ್ಬೇಕು ಅವ್ರು ಏನು ಸಾಧಿಸ್ತಾರೆ ಅಂತಂದರೆ, ವೇದಾಂತದ ಅದ್ವೈತ ತಿಳುವಳಿಕೆನ ಸಾಧಿಸ್ತಾ ಇದ್ದಾರೆ. ದ್ವೈತಗಳು ವಾದ ಮಾಡ್ತಾ ಇದ್ದಾರೆ, ಆದರೆ ಅಪ್ರತ್ಯಕ್ಷವಾಗಿ ಏನು ಪ್ರೂವ್ ಮಾಡ್ತಾ ಇದ್ದಾರೆ? ಅದ್ವೈತನ ಪ್ರೂವ್ ಮಾಡ್ತಾ ಇದ್ದಾರೆ. ಭೂತಂ ನ ಜಾಯತೆ ಕಿಂಚಿತ್, ಭೂತಂ ನ ಜಾಯತೆ ಕಿಂಚಿತ್, ಅಭೂತಂ ನೈವ ಜಾಯತೆ, ಅಭೂತಂ ನೈವ ಜಾಯತೆ, ವಿವದಂತೋ ದ್ವಯಾ ಹೇವಂ, ವಿವದಂತೋ ದ್ವಯಾ ಹೇವಂ, ಅಜಾತಿಂ ಖ್ಯಾಪಯಂತಿತೆ, ಅಜಾತಿಂ ಖ್ಯಾಪಯಂತಿತೆ, ಭೂತಂ ನ ಜಾಯತೆ ಕಿಂಚಿತ್, ಭೂತಂ ನ ಜಾಯತೆ ಕಿಂಚಿತ್, ಅಭೂತಂ ನೈವ ಜಾಯತೆ, ಅಭೂತಂ ನೈವ ಜಾಯತೆ, ವಿವದಂತೋ ದ್ವಯಾಕೇವಂ, ವಿವದಂತೋ ದ್ವಯಾಕೇವಂ, ಅಜಾತಿಂ ಖ್ಯಾಪಯಂತಿತೆ, ಅಜಾತಿಂ ಖ್ಯಾಪಯಂತಿತೆ. ಭೂತಂ ಕಿಂಚಿತ್ ನ ಜಾಯತೆ, ಯಾವ ವಸ್ತು ಇದ್ದದ್ದೇ ಆಗಿದೆಯೋ ಅದು ಹುಟ್ಟುವುದಿಲ್ಲ. ಭೂತಂ ಕಿಂಚಿತ್ ನ ಜಾಯತೆ, ಯಾವುದು ಇದ್ದದ್ದೇ ವಸ್ತು ಇದೆಯೋ ಅದು ಮತ್ತೆ ಎಂದು ಹುಟ್ಟುವ ಸಾಧ್ಯತೆ ಇಲ್ಲ. ಅಭೂತಂ ನೈವ ಜಾಯತೆ, ಯಾವ ವಸ್ತು ಇಲ್ಲವೇ ಇಲ್ಲವೋ ಅದು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಏನಾಯ್ತು, ಇದ್ದದ್ದು ಹುಟ್ಟೋಂಗಿಲ್ಲ, ಇಲ್ಲದ್ದು ಕರೆಕ್ಟ್ ಹೌದಲ್ಲ? ಎರಡ್ರದ್ದು ಸಾರಾಂಶ ತೆಗಿರಿ, ಹುಟ್ಟು ಅನ್ನೋದು ಇಲ್ಲೇ ಇಲ್ಲ. ವೇದಾಂತ ಹೇಳ್ತಾನೆ ಆತ್ಮನಿಗೆ ಹುಟ್ಟಿದೆ ಅಂತಾನು ಇಲ್ಲ ಅಂತ. ಥ್ಯಾಂಕ್ ಯು. ಶಂಕರ ಮೇಕ್ಸ್ ಇಟ್ ವೆರಿ ಕ್ಲೀನ್. ವಿವದಂತಹ ಹೀಗೆ ಇವರು ಒಬ್ಬರಿಗೊಬ್ರು ಯಾರಿವರು? ದ್ವಯಾಹ, ದ್ವೈತವಾದಿಗಳು. ದ್ವೈತವಾದಿಗಳು ಅಂದ್ರೆ ಗೊತ್ತಾಯ್ತಲ್ಲ, ದ್ವೈತವೇ ಸತ್ಯ ಎಂದು ಸಿದ್ಧ ಮಾಡುವಂತವ್ರು ದ್ವೈತವಾದಿಗಳನ್ನು ಕರೀತಾರೆ. ಇವರು ಒಬ್ಬರೊಬ್ಬರು ವಿವಾದವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಕಿಂ ಖ್ಯಾಪಯಂತಿ ಅಂತ ಕೇಳೋದಿಲ್ಲೋ, ದ್ವೈತನ ಕೇಳು ಏನು? ಅಜಾತಿಂ ಖ್ಯಾಪಯಂತಿ, ಆತ್ಮನಿಗೆ ಹುಟ್ಟು ಎನ್ನುವುದು ಇಲ್ಲವೇ ಇಲ್ಲ ಅನ್ನುವುದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಸೊ ಮಾಡಿದ್ರೆ ಒಳ್ಳೇದಲ್ವ ನಮಗೆ, ನಾವು ಮಾತಾಡೋ ಪ್ರಶ್ನೆ ಬರೋದೇ ಇಲ್ಲ, ಅವರೇ ಸಿದ್ಧ ಮಾಡ್ತಾರೆ. ಅವರ ಉತ್ತರನೂ ಅವರಲ್ಲಿದೆ, ಆ ನಂತರ ಸಾಧಿಸ್ಬೇಕಾದವರು ಅವರೇ, ಅವ್ರು ಸಾಧಿಸ್ತಾ ಇದ್ದಾರೆ. ಮತ್ತೆ ನಾವ್ಯಾಕೆ ಪ್ರವಚನ ಮಾಡಬೇಕು? ಏನು ಅವಶ್ಯಕತೆ ಇದೆ? ಮಾಡಲಿ ಬಿಡಿ. ಅವರು ಖ್ಯಾಪಯಂತಿ ಕಿಂ ಖ್ಯಾಪಯಂತಿ, ಅಜಾತಿಂ ಖ್ಯಾಪಯಂತಿ, ಆತ್ಮನು ಹುಟ್ಟು ರಹಿತನು ಎಂದು ಸಿದ್ಧ ಮಾಡುತ್ತಿದ್ದಾರೆ. ಭೂತಂ ವಿದ್ಯಮಾನಂ ವಸ್ತು ನ ಜಾಯತೆ ಕಿಂಚಿತ್ ವಿದ್ಯಮಾನತ್ವಾದೇವ ಆತ್ಮವತ್ ಇತ್ತೇವಂ ವದನ್ ಅಸದ್ವಾದಿ ಸಾಂಖ್ಯಪಕ್ಷಂ ಪ್ರತಿಷೇಧತಿ ಸಜ್ಜನ್ಮ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜಿಕಿ ಜಯ. ಶ್ರೀ ದಯಾನಂದ. ಓಂ ನಾರಾಯಣ ನಾರಾಯಣ ನಾರಾಯಣ.